ನಾವು ಶೇಂಗಾ ಅಳ್ಳಾಡಿಸಿದಾಗ ಏನು ಸೌಂಡ್ ಬರುತ್ತಲ್ಲ, ಆ ಸಪ್ಪಳ ಬರುತ್ತಲ್ಲ, ಆ ರೀತಿ ಬಂದದ್ದೇ ಆದ ಅಂತನಪ್ಪ ಅಂದ್ರೆ ಗೂಡಿನಲ್ಲಿರ್ತಕ್ಕಂತ ಹುಳು ಅದು ಪ್ಯೂಪ ಆಗಿ ಬದಲಾವಣೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಗೂಡುಗಳನ್ನ ಆರಿಸಿ ತೆಗಿಬೇಕಾಗತ್ತೆ ಚಂದ್ರಿಕೆಗಳಿಂದ. ಅದರ ನಂತರ ನಾವು ಅವುಗಳನ್ನ ಮಾರುಕಟ್ಟೆನಲ್ಲಿ ಉತ್ತಮ ಧಾರಣೆ ನಮಗ್ ಬೇಕು ಅನ್ನೋದೇ ಆದಪ್ಪ ಅಂದ್ರೆ ಕಳಪೆ ಗೂಡುಗಳನ್ನೆಲ್ಲನೂ ಆರಿಸಿ ತೆಗಿಬೇಕು. ಕಳಪೆ ಗೂಡು ಬಿಸಾಕೋದೇನು ಅವಶ್ಯಕತೆ ಇಲ್ಲ, ಅವು ಸಹಿತ ಮಾರಾಟ ಆಗ್ತವೆ, ಸಪರೇಟ್ ಆಗಿ ಒಯ್ಬೇಕು. ಏನು ಕಳಪೆ ಗೂಡು ಅಂತಂದಪ್ಪ ಅಂದ್ರೆ ಎರಡು ಹುಳುಗಳು ಸೇರ್ಕೊಂಡು ಒಂದೇ ಗೂಡು ಕಟ್ಟಿರ್ತವೆ, ಅದನ್ನ ಡಬಲ್ ಕಕೂನ್ ಅಂತ ಹೇಳ್ತೀವಿ, ಇದನ್ನ ತೆಗಿಬೇಕು. ಗುಂಜು ಜಾಸ್ತಿ ಇರ್ತಕ್ಕಂಥದ್ದು ಅಂತ ಗೂಡುಗಳನ್ನ ತೆಗಿಬೇಕು. ಉಚ್ಚೆ ಗೂಡು ಅಂತ ಹೇಳ್ತೀವಿ, ಅದರ ಮೇಲೆ ಕಲೆ ಆಗಿರುತ್ತೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ಆಮೇಲೆ ಹುಳುಗಳು ಒಳಗೆ ಸತ್ತಿರ್ತವೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ತೆಳು ಚಿಪ್ಪಿನ ಗೂಡು ಅಂದ್ರೆ ಏನು, ಅದ್ರದ್ದು ಏನು ಶೆಲ್ ಇರುತ್ತಲ್ಲ ಬಹಳ ತೆಳ್ಳಗಿರುತ್ತೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ಒಳ್ಳೆ ಗೂಡುಗಳನ್ನ ಮಾತ್ರ ಒಂದು ಕಡೆ ವಿಂಗಡಿಸಿ ಕಳಪೆ ಗೂಡುಗಳನ್ನ ಬೇರೆ ವಿಂಗಡಿಸ್ಕೊಂಡು ನಾವು ಮಾರುಕಟ್ಟೆಗೆ ಸಾಗಿಸ್ಬೇಕು. ಮಾರುಕಟ್ಟೆಗೆ ಸಾಗಿಸ್ಬೇಕು ಅಂತಂದಪ್ಪ ಅಂದ್ರೆ ತೆಳುವಾದ ಚೀಲದಲ್ಲಿ ಇದನ್ನ ಪ್ಯಾಕ್ ಮಾಡಬೇಕಾಗತ್ತೆ. ಈ ಸಕ್ಕರೆದು ಚೀಲ ಏನಿರುತ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಈರುಳ್ಳಿ ಚೀಲ ಅದರಲ್ಲಿ ನಾವು ಸಾಗಾಣಿಕೆ ಮಾಡಬಹುದು. ರಾತ್ರಿ ಹೊತ್ತು ಸಾಗಾಣಿಕೆ ಮಾಡೋದು ಬಹಳಷ್ಟು ಸೂಕ್ತ. ಬೆಳಗ್ಗೆ ನಾವು ಮಾರ್ಕೆಟ್ಗೆ ತಲುಪಿ ಜಾಗ ಇಡ್ಕೊಂಡು ಬಿಡ್ಡಿಂಗ್ನಲ್ಲಿ ನಾವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ದೇ ಆಯಿತು ಅಂತಂದಪ್ಪ ಅಂದರೆ ನಮ್ಮ ಒಂದು ಗೂಡಿಗೆ ಒಳ್ಳೆ ಬೆಳೆ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ದಿನದಿಂದ 700 ರೂಪಾಯಿ 850 ರೂಪಾಯಿವರೆಗೂ ಗೂಡು ಹೋಗಿದೆ. ಇದು ಈ ಬೆಲೆ ತಾತ್ಕಾಲಿಕ, ಇದು ಈ ಬೆಲೆ ಸಿಗಲ್ಲ ನಮಗೆ. ನಮಗೆ ರೈತರಿಗೆ ಏನು ಅಂತಂದಪ್ಪ ಅಂದರೆ 350-400 ರೂಪಾಯಿ ಸತತವಾಗಿ ಸಿಕ್ತು ಅಂದಪ್ಪ ಅಂದರೆ ಅವರು ರೇಷ್ಮೆ ಕೃಷಿನ ಬಿಡೋದಿಲ್ಲ, ಸತತವಾಗಿ ಮಾಡ್ತಾರೆ. 350 ಇರಬೇಕು, ಅಷ್ಟಿದ್ರೆ ರೈತರು ಯಾವುದೇ ಕಾರಣಕ್ಕೂ ರೇಷ್ಮೆ ಕೃಷಿನ ಕಡೆಗಣಿಸೋದಿಲ್ಲ. ಈಗ ಇತ್ತೀಚೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಹ ಈ ಒಂದು ಮರಗಿಡ ಪದ್ಧತಿ, ಹಿಪ್ಪು ನೇರಳೆ ಮರಗಿಡ ಪದ್ಧತಿಯನ್ನ ನಾಟಿ ಮಾಡ್ತಾ ಇದ್ದಾರೆ. ಏನು ಇದ್ರ ವಿಶೇಷತೆ, ಒಳ್ಳೆದಂತಿರೋದು ಹೇಗೆ? ಇದು ವಿಶೇಷತೆ ಏನು ಇದರಲ್ಲಿ ಅಂತಂದಪ್ಪ ಅಂದ್ರೆ ಈಗ ಕೆಲವು ರೈತರಿಗೆ ನೀರು ಅಷ್ಟೊಂದು ಲಭ್ಯತೆ ಇರೋದಿಲ್ಲ, ಒಂದು. ಇನ್ನು ಕೆಲವು ರೈತರು ಹೆಂಗಿರ್ತಾರೆ ಅನ್ನಪ್ಪ ಅಂದರೆ ಅವ್ರಿಗೆ ಲ್ಯಾಂಡ್ ಹೋಲ್ಡಿಂಗ್ಸು ಜಾಸ್ತಿ ಇರುತ್ತೆ, ಭೂಮಿ ಜಾಸ್ತಿ ಇರುತ್ತೆ ಅವ್ರಿಗೆ. ಅಂಥವ್ರು ಏನು ಮಾಡ್ತಾರೆ ಅಂತಂದಪ್ಪ ಅಂದರೆ ಒಂದು ಎಕರೆ ಪ್ರದೇಶದಲ್ಲಿ 10x10 ಒಂದು 430 ಮರಗಡ್ಡೆಗಳನ್ನು ಬೆಳೆಸ್ತಾರೆ, 10 ಅಡಿ ಅಂತರದಲ್ಲಿ. ಅದನ್ನು ಸುಮಾರು ಒಂದು 4 ಅಡಿ ಎತ್ತರಕ್ಕೆ ಕತ್ತರಿಸ್ತಾ ಹೋಗ್ತಾರೆ, ಮರವನ್ನಾಗಿ ಬೆಳೆಸ್ತಾರೆ. ಎಸ್ಟಾಬ್ಲಿಷ್ಮೆಂಟ್ಗೆ 1-2 ವರ್ಷ ಬೇಕಾಗುತ್ತೆ. 2 ವರ್ಷದ ನಂತರ ಪ್ರತಿಯೊಂದು ಮರಗಡ್ಡೆಯಿಂದ 1 ತತ್ತಿ ಸಾಕಾಣಿಕೆ ಮಾಡಬಹುದು. 1 ತತ್ತಿ ಅಂದ್ರೆ ಒಂದು ರೇಷ್ಮೆ ಮೊಟ್ಟೆನ ಪೂರ್ಣ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬಹುದು. ಅಂದ್ರೆ ಏನಾಯ್ತು, 1 ಎಕರೆ ನಮ್ದು ಏನಾದರೂ ಜಮೀನಿತ್ತು ಅಂತಂದಪ್ಪ ಅಂದ್ರೆ ಒಂದು 430 ಗಿಡಗಳು ಅದರಲ್ಲಿ ಕೂತ್ಕೊಂಡು ಮರವಾಗಿ ಬೆಳೆಸದ್ದೇ ಆದರೆ 2 ವರ್ಷದ ನಂತರ ನಾವು 400 ತತ್ತಿನ ಗ್ಯಾರಂಟಿ ಸಾಕಾಣಿಕೆ ಮಾಡಬಹುದು. ಅದು ಇದಕ್ಕೂ ನೀರಾವರಿ ಬೇಕು. ನೀರಿಲ್ದೇನೆ ನಾವು ಮಾಡಕ್ ಹೋದ್ರೆ ಏನಾಗುತ್ತೆ, ಮಳೆಗಾಲಕ್ಕೆ ಮಾತ್ರ ಇಳುವರಿ ಸೀಮಿತ ಆಗ್ತದೆ. ಅವಾಗ ಮಳೆಗಾಲದಲ್ಲಿ ಮಾತ್ರ ತಗೋಬೇಕಾಗ್ತದೆ. ಆಮೇಲೆ ಉಳಿದ ದಿನಗಳಲ್ಲಿ ಅದನ್ನ ಕಾಪಾಡ್ಲಿಕ್ಕಾದ್ರೂ ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ರೇಷ್ಮೆ ಕೃಷಿಯನ್ನ ಇತ್ತೀಚೆಗೆ ಬಹಳಷ್ಟು ಮಂದಿ ಒಳ್ಳೆ ಬೆಲೆ ಬರ್ತಾ ಇದೆ, ಮಾಡಬೇಕು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ, ನಿಮ್ಮ ಅನಿಸಿಕೆ ಏನು ರೈತರಿಗೆ? ಈಗ ಕೆಲವರು ರೈತರು ಏನ್ ಮಾಡ್ತಾರೆ ಅಂದಪ್ಪ ಅಂದ್ರೆ ಶೇಡ್ ನೆಟ್ಗಳಲ್ಲಿ ಹುಳು ಸಾಕಾಣಿಕೆ ಮಾಡ್ತಾರೆ. ಶೇಡ್ ನೆಟ್ಟಲ್ಲಿ ಅದು ಒಂದ್ ಸ್ವಲ್ಪ ಲೋ ಕಾಸ್ಟ್ ರೇರಿಂಗ್ ಹೌಸ್ ಇದ್ದಂಗೆನೆ. ಆದ್ರೆ ಅಲ್ಲಿ ಒಂದು ಏನು ಅಂತಂದಪ್ಪ ಅಂದ್ರೆ ಗಾಳಿ ಆಡುವಿಕೆಗೆ ಸ್ವಲ್ಪ ಕಿಟಕಿಗಳನ್ನ ಮಾಡ್ಕೋಬೇಕು, ಇದು ಬಹಳಷ್ಟು ಉತ್ತಮ. ಮಾಡ್ಕೊಂಡದ್ದೇ ಆಯ್ತು ಅಂದಪ್ಪ ಅಂದ್ರೆ ಕಿಟಕಿಗಳು ಇಟ್ಕೊಂಡು ಅದನ್ನ ಮುಚ್ಚೋದು ಅಥವಾ ತೆಗಿಯೋ ವ್ಯವಸ್ಥೆ ಮಾಡ್ಕೊಂಡದ್ದೇ ಆದ ಅಂದಪ್ಪ ಅಂದ್ರೆ ಅವರ ಬೆಳೆಗಳು ಫೇಲ್ ಆಗಲ್ಲ. ಶೇಡ್ ನೆಟ್ಟಲ್ಲಿ ಮಾಡ್ತಕ್ಕಂಥ ರೈತರಿಗೆ ಇದೊಂದು ಸಲಹೆ, ಶೇಡ್ ನೆಟ್ಟನ್ನ ಕತ್ತರಿಸಿ ಕಿಟಕಿಗಳನ್ನ ಮಾಡ್ಕೋಬೇಕು. ಇದು ಬಹಳಷ್ಟು ಮುಖ್ಯ. ಅವರು ಶೇಡ್ ನೆಟ್ ಅಂದ ತಕ್ಷಣ ಏನ್ ತಿಳ್ಕೊಂಡ್ಬಿಡ್ತಾರೆ ರೈತರು, ಇದರಲ್ಲಿ ಗಾಳಿ ಆಡುತ್ತೆ ಸರಾಗುವಾಗಿ ಅಂತ, ಗಾಳಿ ಬರೋದಿಲ್ಲ, ಗಾಳಿ ಬರಲ್ಲ ಅಂದ್ರೆ ಏನೋ ಬರುತ್ತೆ ಆದ್ರೆ

ಈಗ ಕೇಳಿ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ ನೆಲಗಡಲೆ ಶೇಂಗಾ ಗುಂಗ್ರಿ 4,670 ರೂಪಾಯಿಗಳಿಂದ 6,896 ರೂಪಾಯಿಗಳು, ಈರುಳ್ಳಿ 610 ರೂಪಾಯಿಗಳಿಂದ 2,050 ರೂಪಾಯಿಗಳು, ಭತ್ತ ಸೋನಮಸೂರಿ 1,331 ರೂಪಾಯಿಗಳಿಂದ 2,165 ರೂಪಾಯಿಗಳು, ಸೂರ್ಯಕಾಂತಿ 4,729 ರೂಪಾಯಿಗಳಿಂದ 5,239 ರೂಪಾಯಿಗಳು, ತೊಗರಿ ಕೆಂಪು 4,441 ರೂಪಾಯಿಗಳಿಂದ 6,241 ರೂಪಾಯಿಗಳು, ತೊಗರಿ ಬಿಳಿ 4,111 ರೂಪಾಯಿಗಳಿಂದ 5,808 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಮಲದ್ಗಲ್ ಗ್ರಾಮದ ಮರಿಯಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನ. ಶ್ರೀ ಗುರುವಚನು ಪದೇಶವನಾಲಿ ಆಗಾಳವುದು ನರರಿಗೆ ಮುಗುತಿ, ಆಗಾಳವುದು ನರರಿಗೆ ಮುಗುತಿ. ಶ್ರೀ ಗುರುವಚನು ಪದೇಶವನಾಲಿ ಜಾವನಾಲಿ ಭಕ್ತಿ ಗಳನಾಗ